ಅದು ಒಂದು ಕ್ವಿಂಟಲ್ ಎಷ್ಟು ಬರುತ್ತೆ ರೀ ಅದು ಮುನ್ನಾಡಿಕೆ? ಸರ್, ನಮ್ಮ ಲೆಕ್ಕಾಚಾರಕ್ಕೆ 14-15 ಕೆಜಿ ತನಕ ಬರುತ್ತೆ. ಅವರು ಕೂಲಿ ತಗೊಳಲ್ಲ, ಅದು 2-2.5 ಕೆಜಿ ಅವ್ರು ತಗೊಂತಾರೆ, ಕಟ್ ಮಾಡ್ಕೊಂತಾರೆ, 12.5 ಕೆಜಿ ನಮಗೆ ಕೊಡ್ತಿದ್ದಾರೆ. ಅಂದ್ರೆ ಆ ತರದ ಒಂದು ಘಟಕ ನಿಮ್ಮ ಊರಲ್ಲಿ ಇದೆನಾ? ಇಲ್ಲ ಸರ್, ಆಮೇಲೆ ಸುತ್ತ ಬೇರೆ ಬೇರೆ ಕಡೆಯಲ್ಲ ಇದಾವೆ ಸರ್. ನಾಯಕನಟ್ಟಿಯಲ್ಲಿ ಇದಾವೆ, ಭೀಮ್ ಸಮುದ್ರ ಎಲ್ಲ ಚೆನ್ನಾಗಿದಾವೆ. ಸುತ್ತ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇದ್ರೆ ಮಾಡಿದ್ರೆ ಸರ್, ಅವರು ಅಂತ ಕೃಷಿಕರನ್ನ ಮಟ್ಟದ ಮಾಡ್ತಾರೆ ಸರ್ ಅವರು ಕೂಡ. ಈ ದಾಳಿಂಬೆ ಕೃಷಿ ಬಗ್ಗೆ ಹೇಳಿ ಸ್ವಲ್ಪ, ನೀವು ಯಾವಾಗ್ಲಿಂದ ಶುರು ಮಾಡಿದ್ರಿ? 2011 ಸರ್. 2011 ನಾವು ದಾಳಿಂಬೆ ನಾಟಿ ಮಾಡಿದ್ವಿ. ಅದರೊಳಗೆ ಪಪ್ಪಾಯಿ ಹಾಕಿದ್ದು ಸರ್ ಫಸ್ಟ್. ಪಪ್ಪಾಯಿ ಹಾಕಿ ಪಪ್ಪಾಯಿ ಒಳಗೆ ಪಪ್ಪಾಯಿ 9 ತಿಂಗಳ ನಂತರ ನಾವು ದಾಳಿಂಬೆ ಇಟ್ವಿ. ಸೊ 1 ವರ್ಷ ನಮಗೇನು ನಿರ್ವಹಣೆ ಖರ್ಚಿಲ್ಲ, ಎದ್ರದ್ದು ದಾಳಿಂಬ್ರದ್ದು. ನಮಗೆ ಪಪ್ಪಾಯಿ ಏನು ಖರ್ಚು ಮಾಡಿದಲ್ಲ, ಆ ಪಪ್ಪಾಯಿ ನಿರ್ವಹಣೆನ ದಾಳಿಂಬ್ರಿಗೆ ಮುಖಾಂತರ ಬಂತದ್ದು. ಒಂದೇ ಭಾಗದ ಜೊತೆ ಇರೋದ್ರಿಂದ. ಅಂದ್ರೆ 1 ವರ್ಷ ಏನು ನಿರ್ವಹಣೆ ಮಾಡಲ್ಲ ಅಂದ್ರೆ ಯಾವ್ದೇ ಒಳಸುರಿಗಳು ಕೂಡ ಅಗತ್ಯನಿಲ್ವಾ? ಹೇಗೆ ಸರ್ ಕೊಡ್ಬೇಕು ಸರ್? ಈ ಪಪ್ಪಾಯಿ ಕೊಡ್ತೀವಿ, ಪಪ್ಪಾಯಿ ಫಸ್ಟಿಗೆ ನಾವು ಕೆರೆ ಮಣ್ಣು ಹೊಡೆದ್ವಿ, ದನಿ ಗೊಬ್ಬರ ಹೊಡೆದ್ವಿ, ಅವನ್ನೆಲ್ಲ ಹದ ಮಾಡಿಬಿಟ್ಟು ಬೋರ್ ದೊಡ್ಬಿಟ್ಟು ಅದಕ್ಕೆ ಪಪ್ಪಾಯಿ ದಾಳಿಂಬ್ರಿಗೆ 1 ವರ್ಷ ನಮಗೆ ಅನುಕೂಲ ಆಗುತ್ತೆ ಸರ್. ಆನಂತರ ಪಪ್ಪಾಯಿ ತೆಗೆದಿದ್ರಿ? ಪಪ್ಪಾಯಿ ತೆಗೆದು ಸರ್. ಆನಂತರ ಮೇಂಟೆನೆನ್ಸ್ ಹೇಗಿರ್ತದೆ ದಾಳಿಂಬೆದು? ಸ್ವಲ್ಪ ನನ್ನ ಲೆಕ್ಕಾಚಾರ ಸಾವಯವ ಗೊಬ್ಬರಗಳು ಹೆಚ್ಚಿನ ಮಟ್ಟದಲ್ಲಿ ಹಾಕುವುದರಿಂದ ರೋಗಗಳನ್ನು ತಡೆ ಮಾಡಬಹುದು. ಇಂಪಾರ್ಟೆಂಟ್ ಸರ್, ಒಂದು ಫಸ್ಟ್ ಪಾಯಿಂಟ್ ಅಂದ್ರೆ ಮೂಲ ನಮಗೆ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಇದೆ, ಸಾವಯವ ಗೊಬ್ಬರ. ಹೌದು ಸರಿ ಇದೆ. ಈಗ ಸಾವಯವ ಗೊಬ್ಬರಗಳಂದ್ರೆ ಕೆಲವರು ಎರೆಹುಳ ಗೊಬ್ಬರ ಅಂತಾರೆ, ಆಮೇಲೆ ಕೆಲವರು ಗೊಬ್ಬರ ಅಂತಾರೆ, ನೀವು ಯಾವ್ದನ್ನ ಹೆಚ್ಚಾಗಿ ಮಾಡ್ಕೊಳ್ತೀರಿ ಸರ್? ನಾವು ಕೊಟ್ಟಿಗೆ ಗೊಬ್ಬರನ ಹೆಚ್ಚಾಗಿ ನಾವು ಮಾಡಿರ ಗೊಬ್ಬರ. ಹೌದು, ಕೊಟ್ಟಿಗೆ ಗೊಬ್ಬರನ ಹೆಚ್ಚಾಗಿ ಮಾಡ್ತೀರ ನಾನು. ಈ ಎರೆಹುಳ ಗೊಬ್ಬರವನ್ನು ಘಟಕಕ್ಕೆ ಮಾಡಿದ್ವಿ ಸರ್, ನಮ್ಮಲ್ಲಿ ಯಾಕೆ ಸಕ್ಸಸ್ ಆಗ್ಲಿಲ್ಲ. 1-2 ವರ್ಷ ಮಾಡಿದ್ವಿ, ಅದ್ರ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ನಾವು. 1-2 ವರ್ಷ ಚೆನ್ನಾಗಿ ಮಾಡ್ಕೊಂಡ್ವಿ, ಬಂತು ಸ್ವಲ್ಪ ಹೆಚ್ಚು ಕಮ್ಮಿ, 150-200 ಚೀಲ ತನಕ ಬಂತು. ಅದ್ರ ಬಗ್ಗೆ ಕಾಳಜಿ ಕಡಿಮೆ, ಯಾಕಂದ್ರೆ ಲೇಬರ್ ತೊಂದರೆ ಇರೋದ್ರಿಂದ ಮಾಡಲಿಲ್ಲ ಅದನ್ನು. ಈಗ ನಿಮ್ಮ ಭಾಗದಲ್ಲಿ ಈಗ ಮಳೆ ಯಾವ ಪ್ರಮಾಣದಲ್ಲಿದೆ, ಮತ್ತೆ ನಿಮಗೆ ನೀರಾವರಿ ಅನುಕೂಲಗಳು ಏನೇನಿದ್ದಾವೆ? ಸರ್, ನಮಗೆ ಇಲ್ಲಿ ತನಕ ಈಗ ಸುಮಾರು 6 ವರ್ಷ ಮಳೆ ಕಡಿಮೆ, ನೀರಿನ ಪ್ರಮಾಣನೂ ಕಡಿಮೆ ಇದೆ. ಈ ವರ್ಷ ಸ್ವಲ್ಪ ಮಳೆಗಾಲ ಆಗಿಬಿಟ್ಟು ಈ ಬೋರ್ಗಳು ಒಂದೊಂದು ಅಂತಂತವಾಗಿ ಸ್ವಲ್ಪ ನೀರು ಹೊಡೆಯಲಿಕ್ಕೆ ಕತ್ತಿಗಂಡಿದೆ. ಹೌದು ಸರ್. ಈ ದಾಳಿಂಬೆಗೆ ಮಾರುಕಟ್ಟೆ ಹೇಗೆ ಸರ್? ಮಾರುಕಟ್ಟೆ ಬೆಂಗಳೂರಿದೆ, ಆಮೇಲೆ ಚೆನ್ನೈ ಇದೆ. ಸೊ ಆಮೇಲೆ ಅವ್ರು ಹೆಚ್ಚಿನ ಮಟ್ಟದಲ್ಲಿ ತೋಟದಲ್ಲೇ ಬಂದು ತಗೊಂಡೋಗ್ತದಾರೆ ಸರ್. ದರ ನಿಗದಿ ಮಾಡೋದು ಸರ್ ಬೆಳೆ ಮೇಲೆ, ನಾವು ಏನು ಕ್ವಾಲಿಟಿ ಬೆಳೆದಿರ್ತೀವಿ ಆ ಕ್ವಾಲಿಟಿ ನಿಗದಿ ಮಾಡ್ತಾರೆ. ಅವತ್ತಿನ ಮಾರ್ಕೆಟ್ ಏನಿರ್ತದೆ 10 ರೂಪಾಯಿ ವ್ಯಾರಿಯೇಷನ್ ತಗೊಂಡು ಹೋಗ್ತದ. ನಿಮಗೆ ಆ ಥರದ್ದೆಲ್ಲ ಫೀಡ್ಬ್ಯಾಕ್ ಇರ್ತದ, ಎಲ್ಲೆಲ್ಲಿ ಮಾಲ್ ಹೇಗಿದೆ, ಯಾವ ಬೆಲೆಯಲ್ಲಿ ಹೋಗ್ತಾ ಇದೆ ಸಿಗುತ್ತೆ ಅಂದ್ರೆ ಆ ಥರ ಏನಿಲ್ಲ. ಸ್ವಲ್ಪ ಮಾರ್ಕೆಟು ನಾವು ಫೋನ್ ಮಾಡಿ ತಿಳ್ಕೊಂತ ಕಾಂಟ್ಯಾಕ್ಟ್ ಮಾಡ್ಕೊಂತೀವಿ. ಸೊ ಇವತ್ತಿನ ರೇಟ್ ಹೀಗಿದೆ, ಅದರಲ್ಲಿ ಒಂದು 7-8 ವೆರೈಟಿ ಮಾಡ್ತಾರೆ. ಅದರಲ್ಲಿ ದಾಳಿಂಬ್ರಿಯಲ್ಲಿ A1, A5, A1 ಅದು ಇದೊಂದು ಮಾಡ್ಕೊತಾರೆ ಲೂಸ್ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದ್ದಿದ್ದು ಅದನ್ನೆಲ್ಲ ಆವರೇಜ್ ಮಾಡಿಕೊಂಡು ಸಣ್ಣದು ಮತ್ತು ದೊಡ್ಡದು ಆವರೇಜ್ ಮಾಡ್ಕೊಂಡು, ಇವತ್ತು ದೊಡ್ಡದು 80 ರೂಪಾಯಿ ಇತ್ತು, ಸಣ್ಣದು 30 ರೂಪಾಯಿ ಇತ್ತು, ಅದ್ರಲ್ಲಿ 55-60 ರೂಪಾಯಿ ಒಂದು ಆವರೇಜ್ ಮಾಡಿಬಿಟ್ಟು ನಾವು ಒಂದೇ ಸರಿ ಕೊಡ್ತೀವಿ ಸರ್. ಈಗ ದಾಳಿಂಬ್ರೆ ಸುಮಾರು 1 ಎಕರೆಯಲ್ಲಿ ಮಾಡ್ತೀವಿ ಸರ್. ಈಗ 8 ವರ್ಷದಿಂದ ನೀವು ಫಸಲು ತಗೊಳ್ತಾ ಇದ್ರಿ ಸರ್? ನಮ್ದು ಈ ಸರಿ 7ನೇ ಬೆಳೆ ಕಟ್ಟಿಂಗ್, 6 ಬೆಳೆ ತಗೊಂಡಿದ್ದೆ ಸರ್. ಈಗ ನಿಮ್ಗೆ 6 ಬೆಳೆಯಲ್ಲಿ ಒಂದೇ ತರದ ದರ ಸಿಕ್ಕಿದೆನಾ ಅಥವಾ ಹೆಚ್ಚು ಕಡಿಮೆ? ಬಹಳ ವೇರಿಯೇಷನ್ ಆಗಿದೆ ಸರ್. ಹೆಚ್ಚು ಲಾಭ ಆಗಿದೆನಾ? ಲಾಭನೂ ಆಗಿದೆ, ನಷ್ಟ ಅಂತೂ ಆಗಿಲ್ಲ, ಲಾಭ ಆಗಿದೆ ನಮಗೆ. ಈಗ 1 ವರ್ಷಕ್ಕೆ 6 ಎಕರೆ ದಾಳಿಂಬೆಯಿಂದ ನಿಮ್ಮ ಆದಾಯ ಯಾವ ಸರ್? ಮೊದಲನೇ ವರ್ಷದ 40 ಲಕ್ಷ ಬಂತು ನನಗೆ, 2ನೇ ವರ್ಷದ 28 ಲಕ್ಷ ಬಂತು, 3ನೇ ವರ್ಷದ 26 ಲಕ್ಷ ಬಂತು, 4ನೇ ವರ್ಷದ ನಮಗೆ 12 ಲಕ್ಷ ಬಂತು. ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ನಮಗೆ ಇಳುವರಿ ಬಾಳ್ಕೊಂಡಿತ್ತು. 5ನೇ ವರ್ಷ ಮತ್ತೆ 24 ಲಕ್ಷ. ಈಗ 6 ಎಕರೆ ದಾಳಿಂಬೆಯನ್ನ ಬೆಳೀತಾ ಇದ್ರಿ, ಮತ್ತೆ ಇದರ ಖರ್ಚು ವೆಚ್ಚಗಳು ಏನೇನು ಬರ್ತಾರೆ ಸರ್? ಬರುತ್ತೆ, ಸಾವಯವ ಗೊಬ್ಬರಗಳು ಬೇಕು, ಅದರಲ್ಲಿ ನ್ಯೂಟ್ರೆಂಟ್ಗಳು ಅಂತ ಕೊಡ್ತೀವಿ ಸರ್. ಅವು ಸಾಮಾನ್ಯ ಡ್ರಿಪ್ ಮುಖಾಂತರ ನ್ಯೂಟ್ರೆಂಟ್ ಕೊಡಬೇಕು. ನ್ಯೂಟ್ರೆಂಟ್ಸ್ ಅಂದ್ರೆ ನೀವು ಉತ್ಪಾದನೆ ಮಾಡ್ತೀರಾ? ಇಲ್ಲ, ಅಥವಾ ಬೇರೆ ಕಡೆ ತರ್ತೀರಾ? ತರಿಸ್ಕೊಂಡ ಸರ್, ಅದು ಕ್ಯಾಶುಯಲ್ ರಾಸಾಯನಿಕ ಅನ್ನಿಸ್ತದೆ. ರಾಸಾಯನಿಕವಾಗಿರ್ತದೆ, ಮೆಗ್ನೇಷಿಯಂ ಇರ್ಬೋದು, ಬೋರಾನ್ ಇರ್ಬೋದು, 99 ಇರ್ಬೋದು, ಅವೆಲ್ಲ ಒಂದು ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್. ಅವಾಗ ಈಗ ದಾಳಿಂಬ್ರೆ ಬೆಳೆಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ನಿಮಗೆ ಮಾಹಿತಿ ಇರ್ತದ? ಅವುಗಳ ನಿರ್ವಹಣೆ ಮಾಡೋದ್ರ ಬಗ್ಗೆ ಏನಾದರೂ ತರಬೇತಿ ತಗೊಂಡಿದ್ರೆ ಹೇಗೆ ಸರ್? ನಾವು ತರಬೇತಿಗಿಂತಲೂ ಒಬ್ಬ ಅವರಿಗೆ ನಮ್ಮ ತೋಟಗಳನ್ನ ನೋಡಕ್ಕೆ ಡಾಕ್ಟರ್ಗಳಂತ ನಮಗೆ ಒಬ್ಬೊಬ್ಬರು ಮಾಡ್ಕೊಂಡಿರ್ತೀವಿ, ಅವ್ರು ಬರ್ತಾರೆ. ನಾವು ಇವತ್ತಿವರೆಗೆ ತಗೊಂಡಿರೋದು ಅವ್ರ ಸಜೆಷನ್ ತಗೊಂತಿದ್ದೀರಿ, ಆ ಸಜೆಷನ್ಗಿಂತ ನಮ್ಮ ಅನುಭವನ ಅದ್ರ ಮುಖ್ಯ ಆಗ್ತದೆ ಸರ್. ಅವ್ರು ಬರೀತಾರೆ, ಇವು 1 ತಿಂಗಳೊಂದು ಶೆಡ್ಯೂಲ್ ಮಾಡಿಕೊಡ್ತಾರೆ, ನಾ ಇವತ್ತೇನು ಇಷ್ಟು ಇಂಥ ಬರೀಕಿಂತ ಬರೀಬೇಕು, ಅದು ನೋಡಿ ಇದ್ರ ಬಿಡಿ ಅಂತಂದು ಸರ್. ನಾವು ಅದನ್ನು ನೋಡ್ಬೇಕು ಸರ್ ಇದಕ್ಕೆ ಇದನ್ನ ಯಾವುದು ಕೊಟ್ಟರೆ ಸೂಕ್ತ, ಇದನ್ನ ಕೊಡಬೇಕೋ ಬೇಡವ, ಆ ನಿಟ್ಟಿನಲ್ಲಿ ನಾವು ನೋಡಿಬಿಟ್ಟು ಒಂದೊಂದು ಔಷಧಿ ಕೊಟ್ಕೊಂತ ಹೋಗ್ತೀವಿ ಸರ್. ಅತಿ ನನ್ನ ಲೆಕ್ಕಾಚಾರಕ್ಕಂದ್ರೆ ವಾತಾವರಣ ಸರ್ ಫಸ್ಟು, ದಾಳಿಂಬೆ ಬೆಳೆ ಬಂದು ವಾತಾವರಣ, ವಾತಾವರಣ ಚೆನ್ನಾಗಿತ್ತು ಅಂದರೆ ಔಷಧಿ ನಿವಾರಣೆ ಖರ್ಚು ಭಾಳ ಕಡಿಮೆ ಕಡಿಮೆ. ಏನಾದರೂ ವಾತಾವರಣ ಫೇಲ್ ಆಯಿತು ಅಂದರೆ ಅದಕ್ಕೆ ಡಬಲ್ ಖರ್ಚು ಬರುತ್ತೆ. ಈ ಮಳೆ ಶೀತ ಮೋಡ ಮುಚ್ಚಿಕೊಂಡು ಇವೆಲ್ಲ ಬಂದರೆ ರೋಗ ಜಾಸ್ತಿ ಬರ್ತದೆ ಸರ್ ಅದಕ್ಕೆ. ಮತ್ತೆ ಈಗ ನಾನು ಕೇಳಿದ ಹಾಗೆ ನೀವು ಕೆಲವು ಕಾಡು ಕೃಷಿಯನ್ನ ಮಾಡ್ತಾ ಇದ್ದೀರಿ ಮರಗಳನ್ನು, ಏನೇನು ಬೆಳೀಲಿಕ್ಕೆ ಶುರು ಮಾಡಿದಿರಿ ಈಗ? ಸರ್ ಈ ನಾವು ಆಲ್ರೆಡಿ ಒಂದು 2000 ಗಿಡ ಯಾವು ಸಿಲ್ವರ್ ಓಕ್ ಅಂತ ಇಟ್ಟಿದ್ದೆ ಸರ್, ಈಗಾಗಲೇ 6-7 ವರ್ಷ ಆಗಿದವು, ಈಗಾಗಲೇ 30 ಇಟ್ಟಿದ್ದವು ಅಂದ್ರೆ ಸುತ್ತ ಬಾರ್ಡ್ರಿಗೆ ಹಾಕಿದೆವು. ಸಿಲ್ವರ್ ಓಕ್ ಅಂದ್ರೆ ಏನು? ಕಟ್ಟಿಗೆ ಸರ್, ಕಟ್ಟಿಗೆ. ಕನ್ನಡದಲ್ಲಿ ಅದಕ್ಕೇನಾದ್ರು ಕರೀತಾರ ನೀವು, ಏನಂತ ಗುರುತಿಸ್ತೀರಿ ಸರ್? ಅದು ಅದು ನನ್ನ ಲೆಕ್ಕ ಇವತ್ತಿಗೆ ಸಿಲ್ವರ್ ಅಂತಾರೆ ಸರ್ ಜನಸಾಮಾನ್ಯರಿಗೆ. ಅದು ಗೊತ್ತ ಸರ್, ಸಿಲ್ವರ್ ಅಂದ್ರೆ ಅದಕ್ಕೆ ಹೋಗ್ತಾರೆ ಸರ್, 100% ಸರ್. ಅದು ಈಗ ಸಿಲ್ವರ್ ಓಕ್ ಬೆಳೆಯೋದ್ರಿಂದ ಯಾವ ರೀತಿ ಲಾಭ ಇದೆ ರೈತರಿಗೆ? ಸರ್ ನಮ್ಮಲ್ಲಿ ಇನ್ನು ಇವತ್ತಿನವರೆಗೆ ಲಾಭ ಮಾಡಿವಂತ ಯಾರು ಬಂದಿಲ್ಲ, ಅದೆಲ್ಲ ಮಲೆನಾಡಲ್ಲಿ ಚೆನ್ನಾಗಿ ಬೆಳೀತಿದ್ರು, ಅವ್ ನೋಡ್ಬಿಟ್ಟು ನೋಡ ನಮ್ಮಲ್ಲಿ ಹಾಕೋಣ ಅಂತ ಹಾಕಿದ್ವಿ, ಚೆನ್ನಾಗಿ ಬಂದಿದ್ದಾವೆ. ಅದು ಯಾವ್ದಕ್ಕೆ ಬಳಕೆ ಆಗ್ತದೆ? ತೌಡಾಗುತ್ತೆ ಸರ್, ತೌಡು ಆಮೇಲೆ ಶೆಡ್ಗಳೆಲ್ಲ ಮಾಡಕ್ ಆಗ್ತದೆ ಸರ್, ಅದನ್ನ ಅದಕ್ಕೆ ಬಳಕೆ ಮಾಡ್ಕೊಳ್ತೀವಿ. ಹೌದು ಸರ್. ಸರ್ ಇದನ್ನು ಮಾಡ್ಬೇಕು ಅಂತ ನಿಮ್ಗೆ ಎಲ್ಲಿಂದ ಮಾಹಿತಿ ಬಂತು, ಯಾಕೆ ಮಾಡಿದ್ರಿ? ಈಗ ಯಾರಾದ್ರೂ ಹಿಂಗ್ ಬೆಳೆದ್ರೆ ನಾವು ಖರೀದಿ ಮಾಡ್ತೀವಿ ಅಂತ ಏನಾದ್ರೂ ಇಲ್ಲ? ಫಾರೆಸ್ಟ್ ಫಾರಂಗಳಿಗೆಲ್ಲ ಹೋದ್ವಿ, ಆ ಟೈಮ್ಲಿ ಎಲ್ಲ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿ ಅರಣ್ಯ ಹಾಕಿ ನಾವು ಬೆಳೆಸಿ ಕೊಡ್ರಿ ಅಂದ್ವಿ. ಅವರು ಆದ್ರೂ ವೆಚ್ಚನೂ ಕೂಡ ವರ್ಷಕ್ಕೆ ಎಷ್ಟು 10 ರೂಪಾಯಿ ಹೆಂಗೆ ಒಂದು 3 ವರ್ಷ ದುಡ್ಡು ವಾಪಸ್ ಕೊಟ್ಟರು ಅರಣ್ಯ ಕೃಷಿ ಇಲಾಖೆ, ಅರಣ್ಯ ಕೃಷಿ ಇಲಾಖೆ ಕೊಟ್ಟರು ನಮಗೆ. ಹಾಗಾಗಿ ನಾವು ತಂದು ಹಾಕಿ 10 ರೂಪಾಯಿ ಬರುತ್ತೆ ಅಂತ. ಎಷ್ಟು ಮರಗಳು ಹಾಕಿದ್ರಿ ಈಗ? 1,000 ಮೇಲೆ, 1,500 ಗಿಡ ಇದೆ ನಾವು. ಜೊತೆಗೆ ಮತ್ತೆ ಈಗ ಗಂಧವನ್ನು ಬೆಳೆ ಸರ್ ಈ ವರ್ಷ ನಾಟಿ ಮಾಡಿದೀನಿ. ಏನ್ ಮಾಡಿದೆ, ಮೊಹಾಗನಿ ಅಂತ ಒಂದು ಹೊಸ ವೆರೈಟಿ ಮಾಡಿದೆ, ಸಸ್ಯಗಳು ಕೂಡ ಲಭ್ಯ ಇದ್ದು ಶಿವಮೊಗ್ಗ ತರಿಸಿದೆ ಸರ್. ಶಿವಮೊಗ್ಗ ಇಲ್ಲಿ ಎಲ್ಲ ಬಂದು ಹೇಳ್ತಾರೆ ನಾವು 50 ರೂಪಾಯಿ ಒಂದು ಗಿಡ ಕೊಡ್ತೀವಿ, ನಾವು ಅಗ್ರಿಮೆಂಟ್ ಮಾಡ್ಕೊಂತೀವಿ, ಬೈಬ್ಯಾಕ್ ತೊಗೊಂತಿದ್ದೀವಿ, ಅದಕ್ಕೆ ವರ್ಷ ನಮಗೆ 1,00,000-1,50,000 ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅದು ನನ್ನ ಅನಿಸಿಕೆ ಪ್ರಕಾರ ಸುಳ್ಳು ಅಂತ ಅನ್ನಿಸ್ತಿದ್ದು. ಸೊ ಇವತ್ತಿನ ಇದರಲ್ಲಿ ಅರಣ್ಯ ಫಾರಂ ಮಾಡಿದ್ರಲ್ಲ ಅವ್ರ ಕಡೆಯಿಂದ ನಾವು ಸಸಿ ತಗೊಂಬರ ಸೂಕ್ತ, ಯಾಕಂದ್ರೆ ರೇಟನ್ನು ಕಡಿಮೆ ಇದು. ಅರಣ್ಯ ಇಲಾಖೆಯವರು ಫಾರಂ ಮಾಡ್ತಾರೆ ಸರ್, ಸರಿ ಇಲ್ಲಿ ಸಿಗಲಿಲ್ಲ, ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಸಿಗಲಿಲ್ಲ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಿಕ್ಕು ನಮ್ಗೆ. ಎಷ್ಟಂದ್ರಿ ಮಹಾಗನಿದು ಸರ್? ನಾವು 500 ಗಿಡ ಮಹಾಗನಿ ತೊಗೊಂಡು. ಅದು ಯಾವ ಬೆಲೆ ಕೊಡ್ತಾರೆ ಅವರು? ಅಲ್ಲಿ 15 ರೂಪಾಯಿ ಒಂದು ಗಿಡ ಕೊಟ್ಟರು ಸರ್ ನಮ್ಗೆ, ಇಲ್ಲಿ ಬರತ್ತೆ ನನಗೆ 20 ರೂಪಾಯಿ ಒಂದು ಗಿಡ ಬಿತ್ತು, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ. ಹೌದು ಸರ್. ಈ ಗಂಧದ ಗಿಡ ಮತ್ತೆ ನಮ್ಮ ಕೂಡಲಿಗೆ ಅರಣ್ಯ ಇಲಾಖೆಯವರು ಕೊಟ್ಟರು ನಮಗೆ 500 ಗಿಡ. ಅಂದ್ರೆ ಈಗ ಈ ಅರಣ್ಯ ಕೃಷಿಗೆ ಸರ್ಕಾರದ ಉತ್ತೇಜನ ಧನ ಸಿಗುತ್ತೆ ಸರ್? ಆ ಥರ ಏನಿಲ್ಲ, ಗಿಡಗಳಿಗೆ ಗಿಡ ನಿರ್ವಹಣೆಗೆ ಅಂತ ವರ್ಷಕ್ಕೆ 10 ರೂಪಾಯಿ ಒಂದು ಗಿಡ ಕೊಡ್ತೀವಿ ಅಂತ ಹೇಳ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಸಿಲ್ವರ್ ಗಿಡಕ್ಕೆ ತೊಗೊಂಡಿದ್ದೆ ನಾವು, ಗಂಧದ ಗಿಡಕ್ಕಿಂತ ತೊಗೊಂಡಿಲ್ಲ ನಾನು ಈ ವರ್ಷ ನಾಟಿ ಮಾಡಿದೆ. ಮುಂದೆ ಬರ್ತದೆ ಅದನ್ನು ಬೆಳೆಸಲಿಕ್ಕೆ ಅವ್ರ ಗಿಡ ಮಾಡಿದೆ. ಈಗ ನುಗ್ಗೆಯನ್ನು ಸಹಿತ ನೀವು ಬೆಳೀತಾ ಇದ್ದೀರಿ? ಬೆಳೀತಾ ಇದೆ ಸರ್. ಅಂದ್ರೆ ಈಗ ಶುರು ಮಾಡಿದ್ರೆ? ಈಗ ಶುರು ಮಾಡಿದೆ ಸರ್. ಈಗ ಶುರು ಮಾಡಿ. ಏನು ಅದನ್ನು ಬೆಳೀಲಿಕ್ಕೆ ಏನು ಕಾರಣ ನಿಮಗೆ? ಒಂದು ಉದ್ದೇಶ ಸರ್, ಈ ಗಂಧದ ಗಿಡಕ್ಕೆ ಅದು ನೇರವಾಗಿ ಬರಲ್ಲ, ಅದಕ್ಕೆ ಏನಂತೆ ಸಪೋರ್ಟ್ ಬೇಕು ಸರ್. ಆ ಗಿಡ ಆ ಗಿಡದ ಬೇರಿನಿಂದ ಇದು ಊಟ ಮಾಡಿ ಬೆಳೀತೈತಿ ಅಂತ ಒಂದು ಮಾಹಿತಿ ಇದೆ. ಸೊ ಹಂಗಾಗಿ ಜಾಗ ಪೇಸಸ್ ಇರೋದ್ರಿಂದ ಬೇರೆ ಹಾಕೋದಕ್ಕಿಂತ ನುಗ್ಗೆ ಹಾಕಿದ್ರೆ ಅದಕ್ಕೂ ಸಪೋರ್ಟ್ ಸಿಗುತ್ತೆ, ನಮಗೆ ನುಗ್ಗೆ ಕಾಸು ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ನಾವು. ಅಂದ್ರೆ ಗಂಧದ ಮರ ಒಂದು ಬೆಳೆ ಅಲ್ಲ, ಅದಕ್ಕೆ ಸಪೋರ್ಟ್ ಬೇಕು ಸರ್. ಹೌದು. ಸೊ ನುಗ್ಗೆಯಿಂದ ನಿಮ್ಗೆ ಆದಾಯ ಬರ್ತದೆ, ಗಂಧಕ್ಕೆ ಗಂಧದ ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಈಗ ಸೋಮಣ್ಣರೇ, ನಮ್ಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಇಷ್ಟೆಲ್ಲ ನಿರ್ವಹಣೆಗೆ ಅಥವಾ ಇಷ್ಟೆಲ್ಲ ಕೃಷಿ ಮಾಡೋದಕ್ಕೆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಬೇಕೇ ಬೇಕಲ್ಲ? ಈಗ ದುಡ್ಡು ಇದ್ದಂಥವ್ರು ಕೃಷಿ ಮಾಡೋದು ಬೇರೆ, ಏನೋ ಭೂಮಿ ಇದೆ ಏನಾದ್ರು ಮಾಡಬೇಕು ಅಂತೇಳಿ ಕೃಷಿ ಮಾಡಬೇಕು ಅನ್ನೋರು ಒಂದು ರೈತರು ಇರ್ತಾರೆ. ಈ ದುಡ್ಡಿನ ನಿರ್ವಹಣೆ ಹೇಗೆ ವ್ಯವಸ್ಥೆ ಮಾಡ್ಕೊಂತೀರಿ ಮೊದಲು? ಈಗ ಆರಂಭದಲ್ಲಿ ಶುರು ಮಾಡಿದಾಗ ದುಡ್ಡಿನ ನಿರ್ವಹಣೆ ಹೇಗೆ, ಇಲ್ಲಿ ಸಾಲ ಸೂಲ ಮಾಡ್ಕೊಳ್ಳೋದು ಅಥವಾ ನೀವು ಅನುಕೂಲದಲ್ಲಿ ಇಟ್ಕೊಂಡು ಮಾಡ್ತಿದ್ರೆ ಹೇಗೆ? ಇಲ್ಲ ಸ್ವಲ್ಪ ನಮಗೂ ಅನುಕೂಲ ಇತ್ತು ಆ ಥರದ್ದು ಮಾಡ್ಕೊಂಡಿದ್ವಿ. ಕೆಲವರು ಮತ್ತೆ ಕಡಿಮೆ ಆದರೆ ನಾವು ಕೂಡ ನಾವು ಈ ಔಷಧಿ ಅಂಗಡಿಗಳೆಲ್ಲ ಸ್ವಲ್ಪ ಉದ್ರಿ ಹೇಳ್ಬಿಟ್ಟು ತಗೊಂಬಂದು ಆಮೇಲೆ ನಿರ್ವಹಣೆ ಮಾಡ್ತಿದ್ದಾರೆ, ಮಾಡ್ತಾಯಿದ್ದೀವಿ, ಮಾಡ್ತಾ ಇದ್ದಾರೆ. ಇಷ್ಟು ನಡೀತಿದೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಈಗ ಇಷ್ಟೆಲ್ಲ ಕೃಷಿಯಿಂದ ಒಂದು ಕುಟುಂಬ ಆರ್ಥಿಕವಾಗಿ ಸದೃಢವಾಗಿ, ಅಂದರೆ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳು ಮಾಡೋದ್ರಿಂದ ಒಂದಿಷ್ಟು ಹೆಚ್ಚಿನ ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಮಾಡುತ್ತೆ? ಆಗ್ಬೋದು ಸರ್, ಆಗ್ಬೋದು. ನಮಗೆ ಪ್ರಕೃತಿಯಿಂದ ನಮಗೆ ಫಸ್ಟ್ ಬೇಕಾಗಿರೋ ನೀರು ಸರ್. ನೀರು ಸಿಕ್ಕರೆ ಇನ್ನು ಉಳಿಕೆದ್ದು ನಾವು ತಯಾರು ಮಾಡ್ಕೋಬೋದು. ನೀರು ಸಿಗಲಾರ್ದು ವಸ್ತು ಫಸ್ಟ್ ನಮಗೆ ಬೇಕಾಗಿರ್ತಕ್ಕಂಥ ನೀರು. ನೀರಿದ್ರೆ ನಾವು ಏನೆಲ್ಲ ನಾವು ಮಾಡ್ಕೋಬೋದು ಸರ್. ಈಗ ಗೊಬ್ಬರ ಬೇಕಂದ್ರೆ ನಾವು ಹಸುಗಳು ಕಟ್ಟಿಗೆಬೋದು, ನಾವು ಔಷಧಿ ಬೇಕಂದ್ರೆ ಬೇರೆ ಕಡೆ ತರ್ಬೋದು ಸರ್, ಆದರೆ ನೀರು ತಂದು ಆಗಲ್ಲ ಸರ್. ನೀರು ಸಿಕ್ಕರೆ ಇವತ್ತಿನ ವಾತಾವರಣದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಂದು ಕೃಷಿ ಕುಟುಂಬದವರು ಚೆನ್ನಾಗಿ ಬದುಕೋಕ್ಕೆ ಸಾಧ್ಯತೆ ಇದೆ. ನಾವು ಕೇಳಿದ ಮಟ್ಟಿಗೆ ನೋಡಿದ ಮಟ್ಟಿಗೆ ಮಳೆಯ ಪ್ರಮಾಣ ಇದು ಯಾವತ್ತಿಗೂ ಕಡಿಮೆ. ಮತ್ತೆ ಈಗ ನಿಮಗೆ ಈ ಬಾರಿ ಮಳೆ ಚೆನ್ನಾಗಿದೆ, ಏನೋ ಒಂದಿಷ್ಟು ಬೋರ್ವೆಲ್ಗಳು ಚೇತರಿಸ್ಕೊಂಡಿರ್ಬೋದು, ಮುಂದೆ ಹೀಗೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಇರಲಿಕ್ಕಿಲ್ಲ. ಮತ್ತೆ ನೀವು ಯಾವ ರೀತಿ ಪ್ಲಾನ್ ಮಾಡ್ತಿದ್ದೀರಿ ಸರ್? ಸಂಗ್ರಹಕ್ಕೆ ಮಾಡಿದೆ ಸರ್. ಏನು ಮಾಡಿದ್ದೀವಿ ಅಂದ್ರೆ ನಾವು ಸರ್, ಈ 380 ಅಡಿ ಉದ್ದ, 150 ಅಡಿ ಆಗಲ್ಲ, 14 ಅಡಿ ಆಳ. ನಮ್ಮ ಹೊಲದಲ್ಲಿ ಒಂದು ಹಳ್ಳ ಹೋಗುತ್ತೆ ಅರಿಗೆ, ಸೊ ಅದೊಂದು ಗುಂಡಿ ಮಾಡಿದ್ದೀನಿ. ಸಾಮಾನ್ಯವಾಗಿ ನನ್ನ ಅಳತೆ ಪ್ರಕಾರ ಇವತ್ತಿನ ಅಳತೆ ಸಿಕ್ಕಿಲ್ಲ, ನೀರು ಇಷ್ಟು ಲೀಟ್ರ್ ಹಿಡಿತಿತ್ತು ಅಂತ ಹೇಳ್ಬಿಟ್ಟು ನನ್ನ ಲೆಕ್ಕಾಚಾರಕ್ಕೆ ಒಂದು ಮೋಟ್ರಿಗೆ 7 ತಾಸಿಗೆ 4 ತಿಂಗಳು ನೀರು ಆಗುತ್ತೆ ಒಂದು ಮೋಟ್ರಿಗೆ. ಆ ಒಂದು ನೀರು ಸ್ಟೋರೇಜ್ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಯಾವುದೇ ಸರ್ಕಾರದ ಸಹಾಯಧನ ಸಿಗಲಿಲ್ಲ. ನಿಮ್ಮ ಕೊಳವೆ ಬಾವಿಗೆ ರೀಚಾರ್ಜ್ ಮಾಡ್ಕೊಳ್ಳೋಕೆ ಆ ಥರದ್ದು ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಕೊಳವೆ ಬಾವಿಗಳು ಪಕ್ಕದಾಗೆ ಇದಾವೆ, ರೀಚಾರ್ಜ್ ಆಗ್ಬೋದು ಆಗದೇ ಇರ್ಬೋದು ಸರ್. ಒಳ್ಳೆಯದು ಸೋಮಣ್ಣವರೇ, ಒಂದಿಷ್ಟು ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ರೈತರು ಮುಂದಾದರು ಅಂದರೆ ಹೆಚ್ಚು ಹಣ ಗಳಿಸ್ಬೋದು, ಒಂದು ಸುಸ್ಥಿರ ಜೀವನಕ್ಕೆ ಮುಂದಾಗ್ಬೋದು ಅಂತಕ್ಕಂಥದ್ದು ನಿಮ್ಮ ಈ ತೋಟಗಾರಿಕೆ ಕೃಷಿಯ ಅನುಭವದಿಂದ ನಮಗೆ ವ್ಯಕ್ತವಾಗ್ತದೆ. ರೈತರು ಭೂಮಿ ಇರ್ತದೆ, ಏನೆಲ್ಲ ಅನುಕೂಲಗಳಿರ್ತವೆ, ಇದನ್ನೆಲ್ಲ ಬಳಸ್ಕೊಂಡು ಸರ್ಕಾರದ ಇಲಾಖೆಗಳ ಸಹಾಯವನ್ನು ಪಡೆದುಕೊಂಡು ತೋಟಗಾರಿಕೆ ಬೆಳೆಗಳಿಗೆ ಮುಂದಾದರೆ ಖಂಡಿತವಾಗ್ಲೂ ಸಹಿತ ಆರ್ಥಿಕವಾಗಿ ನಮ್ಮ ರೈತರು ಸದೃಢರಾಗ್ತಾರೆ ಅನ್ನುವಂಥ ಅನುಭವದ ಮಾತುಗಳನ್ನು ನೀವು ಹೇಳಿದ್ರಿ. ನಮ್ಮ ಈ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಜೊತೆಗೆ ಅರಣ್ಯ ಕೃಷಿ ಕುರಿತು ಶ್ರೀ ಸೋಮಣ್ಣ ದೇವರಮನಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಕೃಷಿ ಗೀತೆಯನ್ನು ಕೇಳೋಣ. ಬಿಜಾಪುರ